ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಾಂಧವರೇ, ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಎಲ್ರಿಗೂ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ಬಿ ನಾಗರಾಜ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕೇಳಿ, ಕೃಷಿ ಅನುಭವ ಕುರಿತು ಶ್ರೀ ಬಿ ನಾಗರಾಜ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕಮಲಾಪುರದ ರೈತರಾಗಿರ್ತಕ್ಕಂಥ ನಾಗರಾಜ ಬಿ ಇವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಇವತ್ತು ಮಾತನಾಡಿಸೋಣ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಸರ್. ನಾಗರಾಜ್ ಅವರೇ, ನೀವು ಮೂಲತಃ ಕೃಷಿಕರು? ಹೌದು, ಕೃಷಿಕರ. ಮೊದಲೆಲ್ಲ ನಿಮ್ಮ ತಂದೆಯವ್ರ ಕಾಲದಿಂದಲೂ ನಿಮ್ಮ ಭಾಗದಲ್ಲಿ ಏನೇನು ಬೆಳೀತಾ ಇದ್ರಿ? ಸರ್, ನಮ್ಮ ತಂದೆ ಕಾಲದಾಗಿಂದ ಭತ್ತ ಬೆಳೀತಾ ಇದೆ. ಅವಾಗ ದೊಡ್ಡ ಮೊಸರು ಅಂತೇಳಿ ಭಾಳ ಫೇಮಸ್ ಇತ್ತು. ಅದು ಊಟಕ್ಕೆ ಮಾತ್ರ ಭಾಳ ಚೆನ್ನಾಗಿ ಆಗ್ತಾಯಿತ್ತು. ಆಮೇಲೆ ಕಬ್ಬು ಬೆಳೀತಾ ಇದ್ವಿ. ಹ್ಞೂ ಸರ್. ಎಷ್ಟು ಎಕರೆ ಭೂಮಿ ಇದೆ ನಾಗರಾಜ್ ಅವರೇ? ಸದ್ಯ ಅವಾಗಿಂದ ನಮ್ದು 40 ಎಕರೆ ಭೂಮಿ ಇದೆ. 40 ಎಕರೆ ಜಮೀನು ಇದೆ ಸರ್. ಓಹೋ, ಬಹಳ ದೊಡ್ಡ ಮಟ್ಟದ ಭೂಮಿ ಇದೆ. ಹೌದು. ಈ 40 ಎಕರೆಯಲ್ಲಿಯೂ ಸಹಿತ ಭತ್ತ ಬೆಳಿತೀರಾ ನೀವು? ಅಂದ್ರೆ ಇದು ಭತ್ತ ನಾವು ಹೆಂಗೆ ಬೆಳಿತೀವಪ್ಪ ಅಂದ್ರೆ, 2 ವರ್ಷ ಕಬ್ಬಾಗತ್ತೆ. ಒಂದು ಅದಕ್ಕೆ ಭೂಮಿ ಸತ್ವ ಮಾಡ್ಕೋಬೇಕಂದ್ರೆ ಸೆಣಬು ಹಾಕೋಂತ ಇದ್ವಿ. ಓಹೋ. ಅದಾದ್ಮೇಲೆ ಭತ್ತ ಮಾಡ್ಕೊಂಡು ಭತ್ತ ಆದ್ಮೇಲೆ ನಾವು ಕಬ್ಬನ್ನು 2 ವರ್ಷ ನಾವು ನಾಟಿ ಮಾಡ್ತಾ ಇದ್ವಿ. ಎಷ್ಟು ಎಕರೆ ಪ್ರಮಾಣದಲ್ಲಿ ಬೆಳಿತಿದ್ರಿ ಭತ್ತ? ಭತ್ತ ಅಂದ್ರೆ ಒಂದೊಂದು ವರ್ಷ ನಮಗೆ 8 ಎಕರೆ 9 ಎಕರೆ ಅಂತ ಭತ್ತ ಬರ್ತಾ ಇತ್ತು. ಕಬ್ಬು 15 ಎಕರೆ ಕಬ್ಬು ಆಗ್ತಾ ಇತ್ತು. ಹಿಂಗೆ ಆಮೇಲೆ ಒಂದು 6 ಎಕರೆ ಮಾವಿನ ತೋಟ, ತೆಂಗಿನ ತೋಟ ಇದೆ. ಎಲ್ಲ ಮಿಕ್ಸ್ ಆಗಿ ಮಾಡಿದ್ದೀವಿ. ನೀವು ಭತ್ತವನ್ನು ಬೆಳಿಲಿಕ್ಕೆ ಯಾವ ತಳಿಯನ್ನು ಆಯ್ಕೆ ಮಾಡ್ಕೊಳ್ತಿದ್ರಿ? ಹಳೇದಂದ್ರೆ ನಾವು ದೊಡ್ಡ ಮೊಸೀದ ಅಂತಾನೆ ಅದು ಆಯ್ಕೆ ಮಾಡ್ಕೊಂತಿದ್ವಿ. ಅದು ಊಟಕ್ಕೂ ಅನುಕೂಲ ಆಗ್ತಾ ಇತ್ತು, ಮತ್ತು ಇದಕ್ಕೆ ಅವಲಕ್ಕಿ ಮಾಡ್ತಾರೆ, ಮಂಡಾಳ ಅವಲಕ್ಕಿ, ಅದಕ್ಕೂ ಭಾಳ ಫೇಮಸ್ ಇತ್ತು. ಹಂಗಾಗಿ ನಾವು ಅದನ್ನು ದೊಡ್ಡ ಭತ್ತ ಅಂತ ನಾವು ಬೆಳೀತಾ ಇದ್ದೀವಿ. ಅವರು ಎಲ್ಲಿ ಮಾರಾಟ ಮಾಡ್ತಾ ಇದ್ರಿ ಭತ್ತ ನಿಮ್ದು? ಕಂಪ್ಲಿ ಅವರೇ ಬಂದು ತೊಗೊಂಡು ಹೋಗ್ತಾ ಇದ್ರು. ಕಂಪ್ಲಿ ಅವರೇ ಬರ್ತಾರೆ? ರೈಸ್ ಮಿಲ್ನವರೇ ಬಂದು ತೊಗೊಂಡು ಹೋಗ್ತಾರೆ. ಅಂದ್ರೆ ಈ ದಲ್ಲಾಳಿಗಳು ಅಂತ ಇರ್ತಾರಲ್ಲ, ಅವರು ಬಂದು ತೊಗೊಂಡು ಹೋಗ್ತಾ ಇದ್ರು ನಮ್ಮ ಹತ್ರ. ಈಗ ಕಬ್ಬು ಸಹಿತ ಬೆಳೀತಾ ಇದ್ರಿ ಅಂತ ಹೇಳ್ತಿದ್ರಿ. ಹೌದು ಸರ್. ಕಬ್ಬು ಇನ್ನು ಮುಂದುವರೆದಿದೆಯಾ? ಕಬ್ಬು ಆದಷ್ಟು ಕಡಿಮೆ ಮಾಡ್ಕೊಂತ ನಾವು ಬಂದಿದ್ದೀವಿ. ಈ ತೋಟಗಾರಿಕೆಗೆ ನಾವು ಬರ್ತಾ ಇದ್ದೀವಿ ಸದ್ಯ. ಇವಾಗ ಕಬ್ಬು ವಾಣಿಜ್ಯ ಬೆಳೆ. ವಾಣಿಜ್ಯ ಬೆಳೆ. ಅದನ್ನ ಯಾಕೆ ಬಿಡ್ತಾ ಇದ್ರಿ? ಅದು ಅಂದ್ರೆ ಈಗ ಕಬ್ಬು ಬೆಳೆಸೋದು ಭಾಳ ಸುಲಭ, ಆದ್ರೆ ಅದನ್ನ ಕಟಾವು ಮಾಡಿ ಫ್ಯಾಕ್ಟ್ರಿ ಕಳ್ಸೋದು ಭಾಳ ಕಷ್ಟ ಆಗುತ್ತದೆ. ಸಮಸ್ಯೆ ಅಂದ್ರೆ? ಸಮಸ್ಯೆ ಅಂದ್ರೆ ಕಡಿಯೋದು, ಕೂಲಿ ಜಾಸ್ತಿ ಆಗ್ತದೆ, ಫ್ಯಾಕ್ಟ್ರಿ ಕೊಡ್ತಕ್ಕಂಥದ್ದು ಪೇಮೆಂಟು ಕಡಿಮೆ ಆಗ್ತದೆ. ಈ ಆಮೇಲೆ ಅದು ಅರ್ಧಕ್ಕರ್ಧ ಖರ್ಚು ಅಲ್ಲಿಗೆ ಹೋಗ್ತದೆ. ಹಿಂಗಾಗಿ ನಾವು ಅದನ್ನು ಆದಷ್ಟು ತಕ್ಕೊಂಡು ಈ ಕಡೆಗೆ ತೋಟಗಾರಿಕೆ ಕಡೆಗೆ ಬರ್ತಾ ಇದ್ದೀವಿ. ಕಬ್ಬು ಲಾಭದಾಯಕ ಅಲ್ಲ ನಿಮ್ಮ ದೃಷ್ಟಿ? ಲಾಭದಾಯಕ ನನ್ನ ದೃಷ್ಟಿ ಅಂತ ಲಾಭದಾಯಕ ಅಲ್ಲ. ಖರ್ಚು ಜಾಸ್ತಿ ಇದೆ ಅಂತ? ಜಾಸ್ತಿ ಬರುತ್ತೆ. ಈಗ ಬೆಲೆ ಎಲ್ಲ ನಿಗದಿ ಮಾಡಿದಾರಲ್ವಾ, ಲಾಭದಾಯಕವಾಗ್ತಾ ಇಲ್ವಾ? ಎಲ್ಲಾಗುತ್ತೆ ಸರ್, ಎಲ್ಲ ಗೊಬ್ಬರಗಳ ರೇಟ್ ಜಾಸ್ತಿ ಆಗಿದೆ. ಮತ್ತು ಸಾವಯವ ನಾವು ಕೃಷಿ ಮಾಡ್ಬೇಕಪ್ಪ ಅಂತಂದ್ರೆ ಆ ಪರಿವರ್ತನೆ ನಾವು ಮಾಡ್ಬೇಕಪ್ಪ ಅಂದ್ರೆ ಕನಿಷ್ಠ ಪಕ್ಷ ಎರಡು ವರ್ಷ ಅನ್ನೋದ್ರೂ ಬೇಕಾಗ್ತದೆ. ನಾವು ಇದನ್ನೆಲ್ಲ ಕೆಮಿಕಲ್ ತೆಗೋದು ಈ ಸಾವಯವ ಕೃಷಿ ಮಾಡ್ಬೇಕಪ್ಪ ಅಂದ್ರೆ ಆಮೇಲೆ ಅದು ಇಂಪ್ರೂವ್ಮೆಂಟ್ ಆಗುತ್ತಾರೆ. ಈಗ ನೀವು ಕಬ್ಬು ಬೆಳೆಯೋದನ್ನು ಪೂರ್ಣ ಪ್ರಮಾಣದಲ್ಲಿ ಬಿಟ್ಟಿದ್ದೀರಾ? ನಾನು ಮಾಡ್ತಕ್ಕಂಥ ಜಮೀನು ಪೂರ ಕಂಪ್ಲೀಟ್ ಬಿಟ್ಟಿದ್ದೀನಿ ಸರ್ ಇವಾಗ. ಓಹೋ, ಹತ್ತಿರದಲ್ಲಿ ಸಕ್ಕರೆ ಕಾರ್ಖಾನೆ ಇತ್ತು ಆವಾಗ? ಅವಾಗೆಲ್ಲ ಅನುಕೂಲ ಇದ್ರು ನಾನು ಅನುಕೂಲನ ಒಟ್ಟು ನಮಗೆ ಸರಿಯಾಗಿ ಪೇಮೆಂಟ್ ಮಾಡ್ತಾ ಇದ್ದಿಲ್ಲ. ಹೇಳಿದ್ದೆ ಒಂದು ರೇಟು, ಕೊಡೋದೆ ಒಂದು ರೇಟ್ ಮಾಡ್ತಾ ಇದ್ದ. ಹಿಂಗಾಗಿ ಅದು ಆದಷ್ಟು ನಾವು ತೋಟಗಾರಿಕೆ ಇಲಾಖೆಗೆ ನಾವು ಬಂದ್ಬಿಟ್ಟೆವು. ಮಾವು ಮತ್ತು ತೆಂಗು, ಈ ಮಾವು ಮತ್ತು ತೆಂಗಿನೊಳಗೆ ಏನಾಗ್ತದೆ ಅಂದರೆ ನಾವು ಎಳ್ನೀರಿಗೆ ಕೊಟ್ಟರೆ ನಾವು ಒಂದು 12 ರೂಪಾಯಿಗೊಂದು ಎಳ್ನೀರು ಅಂತ ಕೊಡ್ತೀವಿ. ಒಂದ್ಸಲ ನಾವು ಬಂದ ಮತ್ತು ಕಟ್ಕೊಂಡು ಮಾಡಿದ್ರೆ 600ರಿಂದ 800 ರೂಪಾಯಿ ಪ್ರತಿ ತಿಂಗಳು ಕಟ್ ಮಾಡ್ತಾನೆ. ನಮಗೆ 8,000 ರೂಪಾಯಿ 10,000 ರೂಪಾಯಿ ಇನ್ಕಮ್ ಸಿಗುತ್ತೆ ಅದರಿಂದ. ವರ್ಷಕ್ಕೆ ನಾವು ಲೆಕ್ಕ ಹಾಕಿದ್ರೆ 120,000-30,000 ರೂಪಾಯಿ ನಾವು ತಗೊಳ್ತಾ ಇದ್ದೀವಿ ಸದ್ಯ ಇವಾಗ. ಇದು ತೋಟಗಾರಿಕೆ ಒಂದು ರೀತಿಯಿಂದ ಸುಲಭ ಮಾರ್ಗ. ಸುಲಭ ಮಾರ್ಗ. ತೋಟಗಾರಿಕೆಗೆ ಯಾವಾಗ ನೀವು ಕನ್ವರ್ಟ್ ಆದ್ರಿ? 2016ರಿಂದ ಕನ್ವರ್ಟ್ ಆದ ನೋಡ್ರಿ. ಬಹಳ ಮುಖ್ಯವಾಗಿ ತೋಟಗಾರಿಕೆಗೆ ನೀವು ಬರೋದಕ್ಕೆ ಕಾರಣ ಕಬ್ಬು ವೆಚ್ಚದಾಯಕ ಆಗ್ತಾ ಇದೆ. ಇದು ಸುಲಭ ಆಗ್ತಾ ಇದೆ. ಇದು ಸುಲಭ, ಇದರಲ್ಲಿ ಯಾವುದೋ ಖರ್ಚೇ ಇಲ್ಲ. 4 ವರ್ಷ ಸ್ವಲ್ಪ ತೊಂದರೆ ಆಯ್ತು ಕೈಗೆ ಫಲ ಬರೋದಕ್ಕೆ, ಆಮೇಲೆ ಈಗ ನನಗೆ ಭಾಳ ಈಜಿ ಆಗಿದೆ. ಈಗ ನಾವು ಕಬ್ಬು ಮತ್ತು ಇದು ಅದು ಮಾವು ಮತ್ತು ತೆಂಗು ಎರಡು ಮಿಕ್ಸ್ ಮಾಡಿರೋದ್ರಿಂದ ನನಗೆ ಮಾವಿಗೆ 40,000 ರೂಪಾಯಿ ಸಿಗುತ್ತೆ ವರ್ಷಕ್ಕೆ. ಈ ತೆಂಗಿಗೆ 1,10,000 ರೂಪಾಯಿ ಸಿಗುತ್ತೆ ಸರ್ ವರ್ಷ ವರ್ಷ. ಕನಿಷ್ಠ 1.5 ಖರ್ಚಂತೂ ಯಾವುದೇ ಇಲ್ಲ ಸರ್. 1.5 ಲಕ್ಷ ನೀವು ಖರ್ಚು ಇಲ್ಲದೆ ತೋಟಗಾರಿಕೆ ಬೆಳೆಗಳಲ್ಲಿ ಲಾಭ ತಗೊಳ್ತಿದ್ದೀರಿ, ಅದರಲ್ಲಿ ವಿಶೇಷವಾಗಿ ಮಾವು ಮತ್ತು ತೆಂಗು. ಈಗ ಮಾವು ನಿಮ್ಮಲ್ಲಿ ಯಾವುದು ತಳಿಯನ್ನು ಹಾಕಿರೋದು? ನಮ್ಮ ತಳಿಯನ್ನು ಹೆಚ್ಚು ಹಾಕಿರೋದು ಅಂತ ಬೇನಿಶ ಅಂತ ಹೇಳಿ. ಎಷ್ಟು ವರ್ಷದಿಂದ ಆಯಿತು ಹಾಕಿ? ಈಗ ನಾನು ಹಾಕಿ 2017ರಿಂದ ಅವಾಗಲೇ ಹಾಕಿ ನಾಟಿ ಮಾಡಿರೋದ್ರಿ. ಈ ಹಿಂದೆ ಹಳೇದಪ್ಪ ಅಂತಂದ್ರೆ ನಮ್ಮ ತಾತನವ್ರು ಹಾಕಿರ್ತಕ್ಕಂಥ ಗಿಡಗಳು ಅವಾಗೂ ಇದೆ, ಇನ್ನೂ ಇದಾವೆ. ಇನ್ನೂ ಇವೆ ಸರ್. ಎಷ್ಟು ಮರಗಳಿದಾವೆ ಹಳೆ? 58 ಮರಗಳಿವೆ ಸರ್ ಅದರಲ್ಲಿ. ಹಾಂ ಹಾಂ, ನೀವು ಎಷ್ಟು ಹಾಕಿದ್ದೀರಿ ಮಾವಿನ ಮರಗಳು ಎಷ್ಟಿದಾವೆ ಈಗ ಟೋಟಲ್ ಆಗಿ? ಟೋಟಲ್ ಅವೊಂದು 58, ಇದು ಒಂದು 110. 170 ಗಿಡ ಸಮೀಪ ಬರ್ತದೆ. 170 ಗಿಡ ನೀವು ಗುತ್ತಿಗೆ ಕೊಡ್ತೀರೋ ಹಣ್ಣನ್ನು ಅಥವಾ ಹೇಗೆ? ಗುತ್ತಿಗೆ ಕೊಟ್ಟು ಬರ್ತೀವಿ ಸರ್. ತೋಟನ ವರ್ಷಕ್ಕೆ ಎಷ್ಟು ತಗೊಳ್ತೀರಾ ನೀವು? ಅವ್ನು ನಾವು ಇನ್ನೊಂದು ದೊಡ್ಡ ತೋಟ ಮಾಡಿರೋದು 130,000 ಕೊಟ್ಟಿದ್ದೆ ಸರ್ ಮಾವಿನ ತೋಟನ. ಆಮೇಲೆ ಈಗ ಹೊಸ್ದಾಗಿ 2017ರಲ್ಲಿ ನಾವು ಮಾಡ್ತಕ್ಕಂಥದ್ದನ್ನು ನಾನು ಈಗ ಪ್ರೆಸೆಂಟಾಗಿ ಕೊಟ್ಟಿದ್ದೀನಿ ಸರ್. ಮಾವಿನ ನಿರ್ವಹಣೆ ಹೇಗೆ ಮಾಡ್ತೀರಿ ನೀವು ಅಂದರೆ? ಈಗ ಸಾಮಾನ್ಯವಾಗಿ ಮಾವಿನ ಹಣ್ಣಿಗೆ ಹಣ್ಣಾದ ಮೇಲೆ ಮಾರ್ಕೆಟಲ್ಲಿ ಹುಳ ಬಿದ್ದರೆ ಅದಕ್ಕೆ ಡಿಮ್ಯಾಂಡ್ ಇರೋದಿಲ್ಲ. ಹುಳ ಬೀಳದಾಗೆ ಅದನ್ನು ಮೊದಲೇ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಬೇರೆ ಏನಾದರೂ ವಿಧಾನಗಳಿದ್ದಾವೆ ನೀವು ಅನುಸರಿಸ್ತಿದ್ರೆ? ಹೇಗೆ? ನನ್ನ ಹತ್ರ ಬೇರೆ ವಿಧಾನಗಳಂತ ಯಾವುದೇ ಇಲ್ಲ ಸರ್. ಈಗ ನಾವು ಸಾವಯವ ಕೃಷಿಗೆ ಬಂದಿರೋದ್ರಿಂದ ಯಾವ ಥರ ಯಾವುದೋ ನನಗೆ ಕಂಡು ಬಂದಿಲ್ಲ ಸರ್. ಇಳುವರಿ ಎಲ್ಲ ಹೇಗೆ ಬರ್ತಾ ಇದೆ? ಇಳುವರಿ ಈ 2 ವರ್ಷದಿಂದ ಕ್ಲೈಮೇಟ್ ಸರಿಯಾಗಿರೋದ್ರಿಂದ ಇಳುವರಿ ಕಡಿಮೆ ಆಗಿದೆ ಸರ್. ಈ ವರ್ಷ ಇಳುವರಿ ಎಷ್ಟಾಗುತ್ತೋ ನಾವು ನೋಡ್ಬೇಕು ಸರ್ ಅಷ್ಟೇ. ತೆಂಗಿನ ಮರಗಳು ಹಾಕಿ ಎಷ್ಟು ವರ್ಷ ಆಯ್ತು ರೀ? ತೆಂಗಿನ ಮರ ಹಾಕಿ 2017ರಿಂದ ಹಾಕಿದ್ದೀವಿ. ತೆಂಗು ಮಾತು ನಾವು ತೋಟ ಮಾಡಿದ್ದೀವಲ್ಲ, 2 1,000 ತರಿಸ್ಬಿಟ್ಟು 1,000 ನಾಟಿ ಮಾಡಿದ್ದೀವಿ. ತೆಂಗಿನೊಳಗೆ ಈರುಳ್ಳಿ ಜಾಸ್ತಿ ಇದೆ ಸರ್ ನನಗೆ. ಎಷ್ಟು ಗಿಡಗಳಿದ್ದಾವೆ? 120 ಗಿಡ ಇವೆ ಸರ್ ತೆಂಗು. ಮಾವು 110 ಇದೆ ಸರ್. ಆ 3 ಎಕರೆ ಒಳಗೆ ವಿ ಶಾಪ್ನಲ್ಲಿ 120 ತೆಂಗಿನ ಮರಗಳು ಕಾಯಿ ಬಿಡ್ತಾ ಇದ್ದಾವೆ. 95 ಗಿಡಗಳು ಕಾಯಿ ಬಿಡ್ತಾ ಇದೆ ಸರ್ ಸದ್ಯ. ಯಾಕೆ ಇನ್ನೂ ಉಳಿದಂಥದ್ದು ಏನು? ಅವು ಅದು ಏನಾಗುತ್ತೆ ಅಂದರೆ ಸ್ವಲ್ಪ ತಂಪು ಜಾಸ್ತಿ ಆಗುತ್ತೆ, ಹಿಂಗಾಗಿ ಅದು ನೀರು ಬಿಡ್ತಾ ಇಲ್ಲ. ಓಹೋ, ಹೆಚ್ಚು ತಂಪು ಇರಬಾರ್ದಂತೀರಾ? ಹೆಚ್ಚಿಗೆ ತಂಪು ಇರಬಾರ್ದು ಸರ್. ಬೇರೆ ಎಲ್ಲ ಸುತ್ತಮುತ್ತಲೆಲ್ಲ ತೋಟಗಳು ಗದ್ದೆಗಳು ಇರೋದ್ರಿಂದ ತಂಪು ಜಾಸ್ತಿ ಬಿಡುತ್ತೆ. ನಿಮ್ಮ ಭಾಗ ಎಲ್ಲ ನೀರಾವರಿ ಏರಿಯಾ? ಎಲ್ಲ ನೀರಾವರಿ. ತಂಪು ಜಾಸ್ತಿ ಇರ್ತದೆ? ತಂಪು ಜಾಸ್ತಿ ಸರ್. ಹಿಂಗಾಗಕ್ಕೆ ಅದು ಬಿಡ್ತಕ್ಕಂಥ ಹೂ ಎಲ್ಲ ಉದುರೋಗ್ತವೆ, ಸ್ವಲ್ಪ ಕಾಯಿ ಆದ್ಮೇಲೆ ಉದುರುತ್ತೆ. ಆದ್ರೂ ನಮಗೆ ಸಫಿಷಿಯಂಟ್ ಇದೆ ಸರ್ ಅದರಿಂದ. ತೆಂಗಿನ ಮರಗಳಿಗೆ ಸಮಸ್ಯೆ ಏನು? ಸಮಸ್ಯೆ ಏನಂದ್ರೆ ಹುಳ ಸುಳಿ ಕೊರೆ ರೋಗ ಒಂದು ನಮಗೆ ಭಾಳ ಕಾಟ ಕೊಡ್ತದೆ ಸರ್. ಯಾವ ಟೈಮಲ್ಲಿ ಬರುತ್ತೆ ಅದು? ಅದು ಈ ಬೇಸಿಗೆ ಒಳಗೆ ಜಾಸ್ತಿ ಕಾಟ ಕೊಡುತ್ತೆ ನಮಗೆ. ಆಮೇಲೆ ಮಳೆಗಾಲ ಮುಗಿದ ಮೇಲೆ ಅದು ಸುಳಿನ ಕೊಡುತ್ತಾರೆ. ಅದಕ್ಕೆ ಊಟ ಮಾಡ್ತಕ್ಕಂಥ ಹೂ ಬಿಡುವಾಗ ಉಪ್ಪನ್ನು ಅದಕ್ಕೆ ಸುಳಿ ಹಾಕಿರ್ತಾರೆ. ಹೂ ಬಿಡುವಾಗ ಹೂ ಬಿಡುವ ಸುಳಿನ ಸರ್, ಸುಳಿನ ಒಳಗಡೆ ಬರ್ತಕ್ಕಂಥ ಸುಳಿನ ಅದು ಕೊಡ್ದು ಬಿಡ್ತಾರೆ ಒಳಗಡೆ. ಹೌದಾ, ಅದಕ್ಕೆ ಈ ಹೇಗೆ ಅದನ್ನ ನೀವು ಮ್ಯಾನೇಜ್ ಮಾಡಿ? ನಾವು ಮ್ಯಾನೇಜ್ ಮಾಡ್ಕೊಂಡ್ರೆ ಉಪ್ಪು ಅಂತ ಕಟ್ತೇವೆ ಸರ್, ಬೇರೆ ಏನಲ್ಲ ಸರ್ ಅದಕ್ಕೆ. ಹೌದಾ ಸರ್? ಕಂಟ್ರೋಲ್ ಆಗ್ತದೆ? ಕಂಟ್ರೋಲ್ ಆಗುತ್ತೆ. ಈಗ ಒಂದು ಗಿಡದಿಂದ ಎಷ್ಟು ಕಾಯಿ ನಿರೀಕ್ಷೆ ಮಾಡ್ತೀರಿ ನೀವು? ನಮ್ಗೆ ಅವರು ಡಂಪ್ನರ್ ಕೊಟ್ಟಿರ್ತಕ್ಕಂಥದ್ದು 250 ಕಾಯಿ ಬಿಡ್ತಾವಂತ ಅವ್ರು ಕೊಟ್ಟಿದ್ದಾರೆ. ನಮ್ಮ ಪ್ರಕಾರ ಬಿಡೋದಂದ್ರೆ 175-180 ಕಾಯಿ ಬಿಡ್ತಾರೆ ಸರ್. ಬರ್ತದೆ? ಹ್ಞೂ ಸರ್. ಈಗ ತೆಂಗಿನಕಾಯಿ ಮರಗಳಿಗೆ ಅಳಿಲು ಕಾಟ ಅಂತಾರೆ, ಕೋತಿ ಕಾಟ ಅಂತಾರೆ, ಈ ಥರ ಸಮಸ್ಯೆ ನಿಮ್ಮ ತೋಟದಲ್ಲಿ ಇದೆಯಾ? ಇಲ್ಲ ಸರ್, ತೋಟದಲ್ಲಿ ಅದೊಂದು ಇಲ್ಲ ಸರ್, ಅದು ತೋಟದ ಸಮಸ್ಯೆ ಇಲ್ಲ ನಮಗೆ. ಹೌದಾ? ಮಂಗಗಳದ್ದು ಸಮಸ್ಯೆ ಇಲ್ಲ, ಅದು ಎಲ್ಲ ಮಧ್ಯ ಭಾಗದಲ್ಲಿ ಇದೆ ಅಲ್ಲ, ಆಮೇಲೆ ಇನ್ನೊಂದು ಸಣ್ಣ ಗಿಡಗಳಿರೋದ್ರಿಂದ ಅದು ನಮಗೆ ಹೆಚ್ಚು ಎತ್ತರ ಬೆಳೆಯಲ್ವಾ? ಇಲ್ಲ, ಎತ್ತರ ಬೆಳೆಯಲ್ಲ ಸರ್ ಅದು. ಕಡಿಮೆ ಕೈಗೆ ಸಿಗುತ್ತೆ, ಕೈಯೆಲ್ಲ ಕುತ್ಕೊಂಡು ಕಾಯಿ ಕಿತ್ಕೊಳ್ಬೋದು. ಕಾಯಿ ಬಿಡಿಸೋರಿಗೂ ಸುಲಭ? ಸುಲಭ. ಈಗ ನೀವು ತೆಂಗಿನ ಕಾಯಿ ಬಿಡಿಸಿ ಮಾರ್ತಿರೋ ಅಥವಾ ಯಾರಿಗಾದ್ರೂ ಗುತ್ತಿಗೆ ಕೊಟ್ಬಿಡ್ತೀರಾ? ಇಲ್ಲ, ಹೋದ ವರ್ಷದ 2 ವರ್ಷದಿಂದ ನಾನು ಎಳ್ನೀರು ಅಂತ ಹೇಳಿ ಕೊಡ್ತಾ ಇದ್ದೆ, 12 ರೂಪಾಯಿಗೊಂದು ಕಾಯಿ ಅಂತ ಕೊಡ್ತಾ ಇದ್ದೆ. ಈ ವರ್ಷ ಏನು ಮಾಡಿದೆ, ಬೇರೆ ಹ್ಯಾಂಡ್ ಓವರ್ ಮಾಡಿದೀನಿ ಸರ್. ಹೇಗೆ ಅದು? ಅದು ಒಂದು ಇಷ್ಟು 95 ಗಿಡಕ್ಕೆ ನಾವು 40,000 ರೂಪಾಯಿ ಕೊಟ್ಟಿದ್ದಾರೆ. 95 ಗಿಡಕ್ಕೆ? ವರ್ಕೌಟ್ ಆಗ್ತದೆ ನಿಮಗೆ? ಆಗುತ್ತೆ ಸರ್, ಅವ್ರಿಗೂ ಆಗುತ್ತೆ ನಮಗೂ. ನಮಗೆ ಸರ್, ನಮಗೆ ವರ್ಕೌಟ್ ಆಗುತ್ತಪ್ಪ ಅಂತಂದ್ರೆ ನಮಗೆ ತವರು ಲಾಭ ತೊಗೊಳ್ಬೇಕಲ್ಲ ಸರ್. ಅಲ್ಲ, 95 ಗಿಡಕ್ಕೆ 40,000 ಅಂದರೆ ಏನಾಗ್ತದೆ? ತುಂಬ ಕಡಿಮೆ ಆಯ್ತಲ್ವಾ? ಕಡಿಮೆ ಆಗುತ್ತೆ ಸರ್. ಇಲ್ಲಪ್ಪ, ಮತ್ತು ನಾವು ಜವಾಬ್ದಾರಿ ನಾವು ಕಾಯ್ಬೇಕಾಗತ್ತೆ. ಕಾಯ್ಬೇಕು, ಎಲ್ಲ ಮಾಡ್ಬೇಕು ಸರ್. ಅಂದರೆ ಅವ್ರು ವರ್ಷವಿಡಿ ಅವರೇ ಕಾಯ್ಕೊಂತಾರ? ಅಲ್ಲ, ಅವರೇ ಕಾಯ್ಕೊಂತಾರ. ನಿಮ್ಮ ನಿರ್ವಹಣೆ ಏನು ಇರೋದಿಲ್ಲ? ನಮ್ದು ಏನಪ್ಪ ಅಂದ್ರೆ ಕೆಳಗಡೆ ಈಗ ಸಾವಯವ ಕೃಷಿ ಇರ್ತದಲ್ರಿ, ಅದನ್ನು ಮಾಡ್ಕೊಂತ ಹೋಗ್ತಾ ಇರ್ತೇವೆ. ಯಾವ್ದು ಕೆಮಿಕಲ್ ಕೊಳ್ಳಾರ್ದಂಗೆ ಅದು ಮಾಡ್ತೇವೆ ಅಷ್ಟೇ. ಈಗ ಸಾವಯವ ಕೃಷಿ ಅಂದರೆ ನಿಮ್ಮ ದೃಷ್ಟಿಲಿ ಏನು? ಕೆಮಿಕಲ್ ಹಾಕ್ಲಾರ್ದಂಗೆ ಬಿಡ್ತಕ್ಕಂಥದ್ದನ್ನೇ ನಾವು ಸಾವಯವ ಕೃಷಿ ಅಂತೀವಿ ಸರ್. ನೀವು ಭತ್ತ ಕೆಮಿಕಲ್ ಹಾಕ್ಲಾರ್ದು ಬೆಳೀತಾ ಇದ್ರಾ? ಇಲ್ಲ ಸರ್, ಅವಾಗೆಲ್ಲ ನಡೀತದೆ ಸರ್. ಈಗ ನಾನು ತೆಂಗಿನ ತೋಟ ಮಾತಾಡೋಕೆ ಮಾತ್ರ ನಾನು ಈಗ ಮಾತಾಡ್ತಾ ಇದ್ದೀನಿ, ಅದಕ್ಕೆ ಅವೆಲ್ಲ ಮಾಡೋಕೆ ಆಗೋದಲ್ರಿ. ಆಗಲ್ಲ, ನಾವು ಕೆಮಿಕಲ್ ಹಾಕಿದ್ರೆ ನಾವು ಬೆಳೆಯೋದವು. ತುಂಬ ಜನ ಪ್ರಯೋಗ ಮಾಡ್ತಿದ್ರೆ ಭತ್ತ ಕೆಮಿಕಲ್ ಇಲ್ಲದೆ ಬೆಳೀತಾ ಇದ್ದಾರೆ. ಬೆಳೀತಾವೆ. ಎಷ್ಟು ಮಾಡ್ತಾವೆ ಸರ್? 1/2 ಎಕರೆ, 1 ಎಕರೆ, 2 ಎಕರೆ ಮಾಡ್ಬೋದು. ನಿಮಗೆ ಊಟ ಮಾಡೋಕ್ಕಾದ್ರೂ ಬೇಕಲ್ವಾ? 1 ಎಕರೆ ಮಾಡ್ಕೋಬೋದು. ಅದನ್ನು ಮಾಡ್ಕೋದೀರಾ? ಮಾಡಿಲ್ಲ ಸರ್, ಸದ್ಯ ಮಾಡಿಲ್ಲ. ನಾವು ತೆಂಗು ಮತ್ತು ಮಾವಿ ಮಾತ್ರ ಜಾಸ್ತಿ ಉತ್ತೇಜನ ಕೊಟ್ಟಿವಿ. ಕುಟುಂಬದಲ್ಲೇ ಎಷ್ಟು ಜನ ಇದ್ದೀರಾ ನೀವು? ನಾವು 9 ಜನ ಇದ್ದೀವಿ ಸರ್. ಎಲ್ಲರೂ ಒಟ್ಟಿಗೆ ಇದ್ದೀರಿ? ಇಲ್ಲ ಸರ್, ನಾವು ಎಲ್ಲರೂ ಅವ್ರವ್ರ ಪ್ರಕಾರ ಹಂಗೆ ಇದಾಗಿದ್ರ. ಈಗ ನಿಮ್ಮ ಕುಟುಂಬದಲ್ಲಿ? ನಮ್ಮ ಕುಟುಂಬ ಇಬ್ಬರೇ ಸರ್. ಇಬ್ಬರು ಇದ್ದೀರಿ? ಇಬ್ಬರು ಸರ್. ಈಗ ತೋಟದ ಕೆಲಸ, ಹೊಲದ ಕೆಲಸ ನೀವೊಬ್ಬರೇ ಮ್ಯಾನೇಜ್ ಮಾಡ್ತೀರಾ, ನಿಮ್ಮ ಮನೆಯವರು ಮಾಡ್ತಾರೆ? ಇಲ್ಲ, ಮಾಡಲ್ಲ ಸರ್. ನಾವು ಒಬ್ಬ ರೈತ ಇದ್ದಾನೆ ಸರ್, ರೈತ ನೋಡ್ಕೊಂಡು ನಾವು ಮೇಲಿಸ್ತಾರೆ ನೋಡ್ಕೊಳ್ತೀವಿ ಸರ್. ಮೇಲಿಸ್ತಾರೆ ನೋಡ್ಕೊಂಡು ಹೋಗ್ತಾ ಇದ್ದೀರಿ ಸರ್. ಈಗ ತೋಟದಲ್ಲಿ ನೀವು ಸಾವಯವದ ಗೊಬ್ಬರಗಳನ್ನು ತಯಾರು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಹೌದು ರೀ. ಏನು ತಯಾರು ಮಾಡ್ತಾ ಇದ್ರಿ, ಯಾವ ಥರದ ಗೊಬ್ಬರ ಅದು? ಈಗ ಎರೆಹುಳ ಗೊಬ್ಬರ ತಯಾರು ಮಾಡ್ತಾ ಇದ್ದೀವಿ ಸರ್. ಅದರ ಈಗ ನಮ್ಮಲ್ಲಿ ಸಿಗ್ತಕ್ಕಂಥ ಈ ತೆಂಗಿನ ಗರಿಗಳನ್ನ ಮೊಟ್ಟೆಗಳನ್ನೆಲ್ಲ ನಾವು ಒಂದು 4 ಅಡಿ ಆಳ, 1.5 ಅಡಿ ಉದ್ದ ಯಂತ್ರದಿಂದ ನಾವು ಎಲ್ಲ ತಗಿಸಿದ್ದೀವಿ ಸರ್. ತಗಿಸಿ ಒಂದು 2 ಎಕ್ಕ ಮಾತ್ರ ನಾವು ಈ ಬಸವ ಸ್ವಾಮಿ ಅವರ ಒಂದು 2 ಕೆಜಿ ಎರೆಹುಳ ತೊಗೊಂಡಾಗಿ ನಾವು ಅದಕ್ಕೆ ಬಿಟ್ಟಿದ್ದೀವಿ. ಅದಕ್ಕೆ ಒಂದು ಸ್ವಲ್ಪ ಒಂದು ಟ್ಯಾಕ್ಟಷ್ಟು ಈ ಸಗಣಿ ಗೊಬ್ಬರ ಹಾಕಿದ್ದೀವಿ. ಅದಕ್ಕೆ ಸಗಣಿ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಎರೆಹುಳಕ್ಕೆ ಅಂತೇಳಿ ಹಾಕಿ ಮಾಡಿದ್ವಿ. ಇನ್ನೊಂದು 8-10 ಟ್ರಂಚ್ ಮಾಡಿದ್ದೀವಿ. ಅದಕ್ಕೆ ಈಗೆಲ್ಲ ಈ ತೆಂಗಿನ ಮಟ್ಟಿನೆಲ್ಲ ಅದರಲ್ಲಿ ತುಂಬಿಸ್ತಾ ಇದ್ದೀವಿ ಸದ್ಯ. ಈಗ ಎರೆಹುಳ ಗೊಬ್ಬರ ಉತ್ಪಾದನೆ ಆಗ್ತದೆ ನಿಮ್ಮ ತೋಟದಲ್ಲಿ? ಆಗ್ತದೆ ಸರ್. ವರ್ಷಕ್ಕೆ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಸರ್? ಈಗ ನಾವು ಮಾಡಿರೋದು 2 ವರ್ಷದಿಂದ ಮಾಡಿದ್ದೀರಿ, ಹಿಂಗಾಗಿ ಸ್ವಲ್ಪ ಒಂದು ಟನ್ ಸಿಗುತ್ತೆ ನಮಗೆ. ಇನ್ನು ಮುಂದೆ ಎಲ್ಲವೂ ಮಾಡ್ಕೊಂತ ಹೋದಂಗ್ಲೂ ಜಾಸ್ತಿ ಸಿಗುತ್ತೆ ನಮಗೆ. ಈಗ ನಿಮಗಷ್ಟೇ ಸಾಕಾಗ್ತದ ಗೊಬ್ಬರ, ಬೇರೆಯವ್ರಿಗೆ ಮಾರ್ತೀರಾ? ಇಲ್ಲ ಸರ್, ನಮಗಷ್ಟೇ ಸಾಕಾಗುತ್ತೆ. ಆ ಎರೆಹುಳ ಗೊಬ್ಬರವನ್ನು ಯಾವ್ದಕ್ಕೆ ಬಳಸ್ತಾ ಇದ್ರಿ ನೀವು? ಈಗ ತೆಂಗು ಮತ್ತು ಮಾವಿಗೆ ಹಾಕ್ತಾ ಇದ್ದೀವಿ ಸರ್. ಅವನು ತೆಂಗು ಮತ್ತು ಮಾವಿಗೆ ಎರೆಹುಳ ಗೊಬ್ಬರ ಹಾಕ್ತಾ ಇದ್ರಿ. ಈಗ ಬೇರೆ ಅಂದರೆ ತೆಂಗಿನ ಗಿಡಗಳಿಗೆ ಆಗಲಿ ಯಾವುದೇ ಔಷಧಿಗಳನ್ನು ಸಿಂಪರಣೆ ಮಾಡ್ತಾ ಇಲ್ಲ ಸರ್? ಯಾವುದೋ ಸದ್ಯ ಯಾವುದೋ ಮಾಡ್ತಾನೆ, ಎಲ್ಲ ಮಾಡೋದೇ ಇಲ್ಲ ನಮ್ಮ ಮುಂದೆ. ನಮಗೇನಂದ್ರೆ ನಾವು ಉಪ್ಪು ಒಂದು ಮಾತ್ರ ನಾವು ತಲೆ ಮೇಲೆ ಕಟ್ತೀವಿ. ಉಪ್ಪು ಅಂದರೆ ನಾವು ಅಡುಗೆಯಲ್ಲಿ ಉಪಯೋಗಿಸ್ತಕ್ಕಂಥ ಉಪ್ಪನ್ನು ಮಾತ್ರ, ಅದನ್ನ ಮಾತ್ರ ಕಟ್ತಾ ಇದ್ದೀರಿ. ಮುಂದೆ ನಿಮ್ಮ ತೋಟಗಾರಿಕೆಯಲ್ಲಿ ಬೇರೆ ಬೇರೆ ಏನೇನು ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಾ, ಏನಾದ್ರು ಮಾಡಬೇಕು? ನಾವು ಮಾಡ್ಬೇಕಂತ ಒಂದು ಭಾಳ ತಲೆಗದಾರೆ. ಅದನ್ನು ಮಾಡೇ ಮಾಡ್ತೇನೆ ಬಿಡಲ್ಲ ಅದನ್ನು. ನಮ್ಮ ಭಾಗಕ್ಕೆ ಅದು ಹೊಂದಾಣಿಕೆ ಆಗ್ತದೆ ಈ ಭಾಗಕ್ಕೆ ಅಂದರೆ ಹೊಂದಾಣಿಕೆ ಆಗತ್ತೆ. ಅದು ಏರು ಮಡಿ ಮೇಲೆ ಮಾಡ್ಬೇಕಂತ ಹೇಳಿದಾರೆ ಅವರು, ವಿಚಾರ ಮಾಡಿದೆ. ಜಾಸ್ತಿ ನೀರಿದ್ರೆ ಅದು ಬೇರುಗಳೆಲ್ಲ ಕೊಳ್ತಾಗ್ತವೆ, ಅದಕ್ಕೆ ಗೊನ್ನೆ ಹುಳ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಈ ಗೊನ್ನೆ ಹುಳಕ್ಕಪ್ಪ ಅಂದ್ರೆ ಮತ್ತೆ ನಾವು ಬೇವಿನ ಹಿಂಡಿ ನಮ್ಗೆ ಹಾಕ್ಲೇಬೇಕಾಗುತ್ತೆ. ಅದನ್ನೆಲ್ಲ ತಯಾರು ಮಾಡಿಕೊಂಡು ಅದನ್ನು ಮುಂದೆ ನಾವು ನೆಕ್ಸ್ಟ್ ಇಯರ್ಗೆ ಅದನ್ನು ನಾವು ಏಲಕ್ಕಿನೇ ಮಾಡ್ಬೇಕಂತ ಮಾಡಿದ್ವಿ. ಅಲ್ಲಿ ಅವರಿಗೆ ಒಂದು ಗಿಡಕ್ಕೆ 3-4 ಕೆಜಿ ಸಿಕ್ಕರೆ ನಮಗೆ ಒಂದು ಕೆಜಿ ಸಿಕ್ಕ ಸಾಕು ನಮಗಿಲ್ಲ ಇಲ್ಲಿ ವಾತಾವರಣಕ್ಕೆ. ಈಗ ನಿಮ್ಮ ಜಿಲ್ಲೆಯಲ್ಲಿ ಮೊದಲು ಸಕ್ಕರೆ ಕಾರ್ಖಾನೆ ಇತ್ತು, ಈಗ ಅದು ಇಲ್ಲ. ಈ ಭಾಗದಲ್ಲಿ ಕಬ್ಬು ಬೆಳೆಗಾರರು ಹೆಚ್ಚು ಇದ್ದಾರೆ, ನೀವು ಅದರಲ್ಲಿ ಒಬ್ಬ ರೈತರು. ಮುಂದಿನ ದಿನಮಾನಗಳಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆಯಾದರೆ ನಿಮಗೆ ಅನುಕೂಲ ಆಗ್ತದೆಯಾ, ಹೇಗೆ? ಭಾಳಷ್ಟು ಅನುಕೂಲ ಆಗ್ತದೆ ಸರ್. ಭಾಳಷ್ಟು ಅನುಕೂಲ ಆಗ್ತದೆ, ಟ್ರಾನ್ಸ್ಪೋರ್ಟು ಮುಂದೆ ಉಳಿತದೆ ಸರ್. ಆಮೇಲೆ ಲೇಬರು ಲೋಕಲ್ ಎಲ್ಲ ಭಾಳಷ್ಟು ಜನ ಲೇಬರ್ ಕಬ್ಬು ಕಡಿತಾರೆ, ಅವ್ರ ರೇಟ್ ಕಡಿಮೆನೂ ಆಗುತ್ತೆ. ಎಲ್ಲ ಈಗ ಫ್ಯಾಕ್ಟ್ರಿ ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗು ಸಾಕಷ್ಟು ಲಾರಿ ಕಳಿಸ್ಬಿಡ್ತಾರೆ. ಕಬ್ಬು ಎಲ್ಲರೂ ಕಡಿಯಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗ್ತಂದ್ರೆ ಅವಾಗ ಏನು ಮಾಡ್ತಾರೆ, ನಮ್ಮ ಫ್ಯಾಕ್ಟ್ರಿ ನಿಂತ್ಕೊಂಡಿದೆ ಸರಿಯಾಗಿ ಓಡ್ತಾ ಇಲ್ಲ ಅಂತಾರೆ. ಅದು ಯಾವುದು ಯಾಕೆ ಅವ್ರು ಆ ಥರ ಮಾಡ್ತಾರಪ್ಪ ಅಂದರೆ ಬೇರೆ ಕಡೆ ಇರ್ತಕ್ಕಂಥ ಕಬ್ಬುಗಳನ್ನು ತರಿಸ್ಕೊತಾರೆ. ಅಲ್ಲಿ ನನ್ನ ದೃಷ್ಟಿಯಿಂದ ಹೇಳ್ತಾರದು ಬೇರೆ ಕಡೆ ಅಂದರೆ ಅಲ್ಲಿ ನೀರಾವರಿ ಇಲ್ಲದ ಕಬ್ಬುಗಳನ್ನು ತೆಗೆಸ್ಕೊಂಡು ನೀರಾವರಿ ಇರತಕ್ಕಂಥ ಕಬ್ಬನ್ನ ಎರಡನ್ನ ಮಿಕ್ಸ್ ಮಾಡಿ ಸಕ್ಕರೆ ತಯಾರು ಮಾಡ್ತಾರೆ. ಇದನ್ನು ಸ್ವಲ್ಪ ಆದಷ್ಟು ನೀರಾವರಿ ಇದನ್ನೆಲ್ಲ ಹಿಂದಕ್ಕೆ ತಳ್ಕೊತ ಹೋಗ್ತಾರೆ, ತೊಗೊಳ್ತಾರೆ, ಸ್ವಲ್ಪ ಲೇಟ್ ಮಾಡ್ತಾರೆ. ಆ ಕಬ್ಬನ್ನ ತೊಗೊಂಡು ಎರಡನ್ನು ಇಕ್ಕಲ್ ಮಾಡ್ಕೊಂಡು ಸಕ್ಕರೆ ಫ್ಯಾಕ್ಟ್ರಿ ಮಾಡ್ತಾರೆ. ಯಾಕೆ ಹೇಗೆ ಅಂದರೆ ಈಗ ಸ್ಟಾರ್ಟಿಂಗೇ ನಾವು ನೀರಾವರಿ ತೊಗೊಂಬಿಟ್ರೆ ಆ ಕಬ್ಬಿಗೆ ಏನಾಗುತ್ತೆ, ಆ ಕಬ್ಬು ನೀರಿಲ್ಲದ ಒಣಗೋಗುತ್ತೆ ನಾಳೆ ಬೇಸಿಗೆ ಒಳಗೆ ಬಂದಾಗ. ಆ ಥರ ಒಂದು ಫ್ಯಾಕ್ಟ್ರರ್ ಈ ಥರ ಈಗ ಮಾಡ್ತಾ ಇದ್ದಾರೆ. ನಿಮ್ಮ ಕಬ್ಬನ್ನು ಒಯ್ಯಲಿಕ್ಕೆ ಡಿಲೆ ಮಾಡ್ತಾರೆ? ಡಿಲೆ ಮಾಡ್ತಾರೆ. ಅದು ನನ್ನ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದ್ರೆ. ನೀವು ಕೃಷಿಗೆ ಸರ್ಕಾರದ ಯಾವ ರೀತಿಯ ಸಹಾಯಧನಗಳನ್ನು ಯೋಜನೆಗಳನ್ನು ತಗೊಳ್ತಾ ಇದ್ದೀರಿ? ಮೊದಲಿಗೆಲ್ಲ ಗೊಬ್ಬರಗಳನ್ನು ತಗೊತಾ ಇದ್ದೆ, ಸಾವಯವ ಗೊಬ್ಬರಗಳಂತ ಹೇಳಿ ನಮಗೆ 110 ರೂಪಾಯಿ ಹಂಗೆ ಒಂದೊಂದು ಚೀಲ 95 ರೂಪಾಯಿ ಹಂಗೆ ಚೀಲ ಕೊಡ್ತಾಯಿದ್ರು. ಅವನ್ನೆಲ್ಲ ತೊಗೊಂಡೋಗಿ ನಾವು ಭೂಮಿಗೆ ಹಾಕ್ತಾಯಿದ್ವಿ. ಗೊಬ್ಬರ ಎಲ್ರಿಗೂ ಸಿಗುತ್ತೆ, ಆದರೆ ತೋಟಗಾರಿಕೆ ಮಾಡುವಂಥ ರೈತರಿಗೆ ಮರಗಳನ್ನು ಬೆಳೆಸೋದಕ್ಕೆ ಸಸಿಗಳನ್ನು ಬೆಳೆಸೋದಕ್ಕೆ ಪ್ರೋತ್ಸಾಹ ಧನ ಈ ಥರದ್ದೆಲ್ಲ ಕೊಡ್ತಾ ಬರ್ತಿದ್ರಲ್ಲ, ಈ ಥರದ್ದು ನೀವೇನಾದರೂ ತೊಗೊಂಡಿಲ್ಲ? ತೊಗೊಂಡಿಲ್ಲ. ಯಾವುದೋ ತೊಗೊಂಡ ಹನಿ ನೀರಾವರಿ ವ್ಯವಸ್ಥೆಗೆ ಇಲ್ಲ, ಮಾಡ್ಕೊಂಡಿಲ್ಲ. ಮಾಡ್ಕೊಂಡಿಲ್ಲ. ನೀರಾವರಿಗೆ ಬರಲ್ಲ ಅಂತ ಹೇಳಿದ್ರೆ ಸರ್ ಅದು. ನೀರಾವರಿ ನಾವು ಕೊಡಲ್ಲ, ಡ್ರೈ ಲ್ಯಾಂಡಿಗೆ ಮಾತ್ರ ನಾವು ಕೊಡ್ತೀವಿ ಅನ್ನೋ ಮಾತು ಅಂದ್ರೆ ಸರ್. ಆಮೇಲೆ ಇಲ್ಲಿ ನಮಗೆ ಬೋರಿಂದ ಅವಶ್ಯಕತೆ ಇಲ್ಲ, ನೀರು ಹರಿದೋಗುತ್ತಲ್ಲ. ಪ್ರಧಾನ ಮಂತ್ರಿ ಕಿಸಾನ್ ನಿಧಿ ಅಂತೇಳಿ ವರ್ಷಕ್ಕೆ 6,000 ರೂಪಾಯಿ ಈ ಥರದ ಸಹಾಯಧನ ಕೊಡ್ತಾ ಇದ್ರಲ್ಲ, ಅದ್ರ ತೊಗೊಳ್ತಾ ಇದ್ದೀವಿ. ನಾವು ತೊಗೊಳ್ತಾ ಇದ್ದೇನೆ. ಅದರಿಂದ ನಿಮ್ಗೆ ಯಾವ ರೀತಿ ಉಪಯೋಗ ಆಗ್ತಾ ಬಂತು? ಅದು ಅವರು 2,000 ರೂಪಾಯಿ ಏನೋ 4 ತಿಂಗಳಿಗೆ 1,000 ಹಾಕ್ತಾರಲ್ಲ, ಅದು ಸ್ವಲ್ಪ ಅನುಕೂಲ ಆಗುತ್ತೆ ಸರ್ ಅದು. ಒಳ್ಳೆಯದು ನಾಗರಾಜ್ ಅವರೇ, ಒಟ್ಟಾರೆಯಾಗಿ ನೀವು ಕೃಷಿ ಮಾಡುವಂತಹ ಯುವ ಜನರಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಸಾವಯವ ಕೃಷಿ ಮಾಡಿದ್ರೆ ಒಳ್ಳೇದಂತ ನನ್ನ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ನೀವೇ ಹೇಳಿದ್ರೆ ಒಂದು ಕಡೆ ಸಾವಯವ ಕೃಷಿ ಕಷ್ಟ ಆಗ್ತದೆ ಅಂದರೆ ಬೆಳೆ ಸರಿಯಾಗಿ ಬರೋದಿಲ್ಲ. ಒಂದೇ ಸರ ಅಂದ್ರೆ ಹಾಕ್ತಕ್ಕಂಬಕು ಅಂದರೆ ಒಂದು ಸರ ನಾವು ಮಾಡ್ತೀನಿ ಅಂತ ಹೇಳಿದ್ರೆ ಆಗೋದಲ್ಲ ಸರ್. ಅದು ಹಂತವಾಗಿ ಅದನ್ನು ಮಾಡ್ಕೊತಾನೆ ಹೋಗ್ಬೇಕು ಸರ್. ಸಾವಯವ ಕೃಷಿಯ ಅನಿವಾರ್ಯತೆ ಯಾಕೆ ಇದೆ, ಯಾಕೆ ಮಾಡಬೇಕಾಗಿದೆ ನಾವು? ಈಗ ಮೊದಲೇ ಹಳೆ ಕಾಲದ ಮನುಷ್ಯರು 90 ವರ್ಷ 100 ವರ್ಷ ಬಾಳ್ತಾ ಇದ್ರು, ಈಗ ಬರ್ತಾ ಬರ್ತಾ 60 ವರ್ಷ 45 ವರ್ಷಕ್ಕೆ ಬಂದ ನಿಂತದ, ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇನ್ನು ಬರಲಾರದ ಕಾಯಿಲೆಗಳೆಲ್ಲ ಬರ್ತಾ ಇದೆ. ಹೀಗಾಗಿ ನಾವು ಸಾವಯವ ಕೃಷಿ ಮಾಡೋದ್ರಿಂದ ಆಗ್ತಪ್ಪ ಅಂದರೆ ನಮ್ಮಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಜೀವಕೋಶಗಳ ಶಕ್ತಿ ಬರ್ತದೆ, ಹೊರಗಡೆಯಿಂದ ಬರ್ತಕ್ಕಂಥ ರೋಗಗಳನ್ನು ತಡೆಯೋ ಶಕ್ತಿ ನಮ್ಮ ದೇಹಕ್ಕೆ ಬರ್ತದೆ. ಹೀಗಾಗಿ ನಾವು ಸಾವಯವ ಕೃಷಿ ಮಾಡ್ಬೇಕಂತ ನನ್ನ ಅನಿಸಿಕೆ ಹೇಳ್ತಾ ಇದ್ದೇನೆ. ನೀವು ಸಾವಯವ ಕೃಷಿ ಉತ್ಪನ್ನಗಳನ್ನು ಬಳಸ್ತಾ ಇದ್ದೀರಾ? ಬಳಸ್ತಾ ಇದ್ದಾರೆ. ಏನೇನು ಬಳಸ್ತಾ ಇದ್ರಿ ಉತ್ಪನ್ನಗಳಂದರೆ? ಈಗ ನಾವು ಕೊಬ್ಬರಿ ಎಣ್ಣೆ ನಾವು ಇದರಾಗಿಂದ ಕೊಬ್ಬರಿ ಎಣ್ಣೆನ ಮಾಡಿಸ್ತಾ ಇದ್ದೀವಿ. ಅದು ಒಂದು ಆಹಾರಗಳು. ಆಹಾರದೊಳಗಂದ್ರೆ ಬೆಲ್ಲನ ಸಾವಯವ ಬೆಲ್ಲನ ತಯಾರು ಮಾಡ್ತೀವಿ ಸರ್ ಅಷ್ಟೇ. ಒಳ್ಳೆಯದು ನಾಗರಾಜ್ ಅವರೇ, ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀ ಬಿ ನಾಗರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕೃಷಿ ಗೀತೆ. ಹಾಳಾಗುತ್ತಾದ ಸಗಣಿ ಗೊಬ್ಬರ